ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಸರ್, ನಾನು ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕನಾಗಿ ಹಾಸನ ಜಿಲ್ಲೆಯಲ್ಲಿ ನಮ್ಮ ಇಲಾಖಾ ವತಿಯಿಂದ ಪ್ರಸಕ್ತ ಸಾಲಿನಲ್ಲಿ ಅನುಷ್ಠಾನ ಮಾಡುತ್ತಿರುವಂತಹ ಪ್ರಮುಖ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಸರ್, ಸರ್, ಈಗಾಗಲೇ ನಮಗೆಲ್ಲ ಗೊತ್ತಿರೋ ಹಾಗೆ ಕರೋನಾದ ಸಂಕಷ್ಟ ದಿನ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಈ ಸಂಕಷ್ಟ ದಿನದಲ್ಲೂ ಸಹ ನಮ್ಮ ರೈತರಿಗೆ ಸಾಕಷ್ಟು ಯೋಜನೆಗಳನ್ನ ಅವರ ಮನೆ ಬಾಗಿಲಿಗೆ ತಲುಪಿಸಬೇಕಂತ ನಮ್ಮ ಇಲಾಖೆ ಮೂಲಕ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೇವೆ. ಸರ್, ಸರ್, ಈಗಾಗಲೇ ನಮ್ಮ ಇಲಾಖೆ ವತಿಯಿಂದ ಒಂದು ಜನಪ್ರಿಯ ಮಾಸ್ ಯೋಜನೆಯಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಇದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ತಾವು ಕೇಳಬಹುದು ಈ ಸಮಯದಲ್ಲಿ ಈ ಯೋಜನೆಯ ಪ್ರಮುಖ ಪ್ರಾಮುಖ್ಯತೆ ಏನು ಅಂತ. ಸರ್, ಈಗಾಗಲೇ ನಮಗೆಲ್ಲ ಗೊತ್ತಿರೋ ಹಾಗೆ ಕರೋನಾದ ಸಂಕಷ್ಟ ದಿವಸ ಈ ದಿವಸಗಳಲ್ಲಿ ನಮ್ಮ ಅನೇಕ ನಗರಗಳಲ್ಲಿ ವಾಸಿಸುತ್ತಿರುವ ಕೃಷಿಕರು ಅವರ ಮಕ್ಕಳು ನಗರ ಪ್ರದೇಶವನ್ನು ಬಿಟ್ಟು ಗ್ರಾಮೀಣ ಭಾಗಕ್ಕೆ ಈಗಾಗಲೇ ವಲಸೆ ಬಂದಿದ್ದಾರೆ. ಅವರಿಗೆ ಅವರ ಹೊಲಗಳಲ್ಲಿ, ಜಮೀನುಗಳಲ್ಲಿ, ಗದ್ದೆಗಳಲ್ಲಿ, ತೋಟಗಳಲ್ಲಿ ಹೊಸ ತೋಟವನ್ನ ವಿಸ್ತರಣೆ ಮಾಡಲಿಕ್ಕೆ ನಮ್ಮ ಇಲಾಖೆ ಮೂಲಕ ಅವರಿಗೆ ಮಾಹಿತಿಯನ್ನು ನೀಡಿ ಹೊಸ ತೋಟವನ್ನ ವಿಸ್ತರಣೆ ಮಾಡೋದ್ರ ಜೊತೆಗೆ ಅವರಿಗೆ ಅವರ ತೋಟಗಳಲ್ಲಿ ಕೆಲಸವನ್ನ ನಿರ್ವಹಿಸುತ್ತಾರೆ ಅವರಿಗೆ ಕೂಲಿ ವೆಚ್ಚವನ್ನ ಪಾವತಿ ಮಾಡಲಿಕ್ಕೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಡಿ ಅವಕಾಶ ಇದೆ. ಸೊ ಅವರಿಗೆ ಇದೊಂದು ಪ್ರಮುಖ ಯೋಜನೆಯಾಗಿ ಹೊರಮುಗಿದೆ ಮತ್ತು ಬಹಳ ಜನಪ್ರಿಯ ಒಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಶಾಕಿರಣವಾಗಿ ಹೊರಹೊಮ್ಮಿದೆ. ಸರ್, ಸರ್, ಈ ಯೋಜನೆಯ ಮೂಲಕ ಇಲಾಖೆಯಲ್ಲಿ, ಜಿಲ್ಲೆಯಲ್ಲಿ ಅನೇಕ ಪ್ರಮುಖ ಬೆಳೆಗಳ ಪ್ರದೇಶ ವಿಸ್ತರಣೆಗೆ ನಾವು ಸಹಾಯಧನವನ್ನ ಅವರಿಗೆ ಕೂಲಿ ವೆಚ್ಚ ಮತ್ತು ಸಾಮಗ್ರಿ ವೆಚ್ಚಗಳ ಮೂಲಕ ನೀಡ್ತಾ ಇದ್ದೇವೆ. ಸೊ ಈಗಾಗಲೇ ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗೆ ಅರ್ಹತೆ ಏನಿರ್ಬೇಕಂತ ಹೇಳಿದ್ರೆ ಫಲಾನುಭವಿಯ ಹೆಸರಿನಲ್ಲಿ RTC ಇರಬೇಕಾಗ್ತದೆ, ಅವರು ಜಮೀನು ಖಾತೆದಾರರಾಗಿರ್ಬೇಕಾಗ್ತದೆ, ಜೊತೆಗೆ ದಾಖಲಾತಿಗಳೇನಂತ ಹೇಳಿದ್ರೆ ಪ್ರಮುಖವಾಗಿ ಉದ್ಯೋಗ ಚೀಟಿಯನ್ನು ಹೊಂದಿರಬೇಕು ಅವರು. ಸೊ ಅವರು ಪ್ರಮುಖವಾಗಿ ಉದ್ಯೋಗ ಚೀಟಿ ಮತ್ತೆ RTC ಅವರ ಹೆಸರಿನಲ್ಲಿದ್ರೆ ಅವರು ಈ ಯೋಜನೆಯಡಿ ಸಹಾಯಧನವನ್ನ ಪಡಲಿಕ್ಕೆ ಅರ್ಹರಾಗಿರ್ತಾರೆ. ಮತ್ತೆ ಅವರು PPL ಕಾರ್ಡ್ ಹೋಲ್ಡರ್ ಆಗಿರಬೇಕು ಅಥವಾ ಸಣ್ಣ ಅತಿ ಸಣ್ಣ ರೈತರಾಗಿರ್ಬೇಕಾಗ್ತದೆ. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಸ್ತ್ರೀ ಹೆಸರಿನಲ್ಲಿ ಜಮೀನಿದ್ರೆ ಅಥವಾ ವಿಕಲಾಂಗಿತರ ಹೆಸರಿನಲ್ಲಿ ಜಮೀನಿದ್ರೆ, ಇಂದಿರಾ ಆವಾಸ್ ಯೋಜನೆಯ ಫಲಾನುಭವಿಯಾಗಿದ್ರೆ, ಭೂ ಸುಧಾರಣಾ ಫಲಾನುಭವಿಗಳಾಗಿದ್ರೆ ಅವರಿಗೆ ಯಾವುದೇ ರೀತಿಯ ಈ ರೀತಿ BPL ಅಥವಾ ಸಣ್ಣ ಅತಿ ಸಣ್ಣ ರೈತರ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಅವರು ನೇರವಾಗಿ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿ ಅವರ RTC ಮತ್ತು ಉದ್ಯೋಗ ಚೀಟಿಯನ್ನು ನೀಡಿ ನಮ್ಮ ಇಲಾಖೆ ಮೂಲಕ ಕಾರ್ಯವನ್ನು ಅನುಷ್ಠಾನ ಮಾಡಬೇಕಾಗ್ತದೆ. ಸೊ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮೊದಲು ಅವರ ಕ್ರಿಯಾಯೋಜನೆಯನ್ನು ಪಡೆದು ನಂತರ ನಮ್ಮ ಇಲಾಖೆಯ ಮೂಲಕ ಜಿಲ್ಲಾ ಪಂಚಾಯತಿಗೆ ಅವರ ಹೆಸರನ್ನ ಶಿಫಾರಸು ಮಾಡಿ ಅಲ್ಲಿ ನಾವು ಕ್ರಿಯಾಯೋಜನೆಯನ್ನು ಪ್ರೂವ್ ಮಾಡಿಸಿದ ನಂತರ ನಾವು ಅವರ ಜಮೀನಿನಲ್ಲಿ ತೋಟವನ್ನು ವಿಸ್ತರಣೆ ಮಾಡೋ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳೋದಕ್ಕೆ ಅವರಿಗೆ ನಾವು ಸಹಾಯ ಮಾಡ್ತೇವೆ. ಸೊ ಆ ಮೂಲಕ ಅವರು ಪ್ರಮುಖವಾಗಿ ಏನೆಲ್ಲ ವಾಣಿಜ್ಯ ಬೆಳೆಗಳಿವೆ ಅವುಗಳನ್ನ ಅವರ ಭೂಮಿನಲ್ಲಿ ಅಭಿವೃದ್ಧಿಪಡಿಸಿಕೊಳ್ಳೋದಿಕ್ಕೆ, ಪ್ರದೇಶ ವಿಸ್ತರಣೆ ಮಾಡಿಕೊಳ್ಳೋದಿಕ್ಕೆ ಅವಕಾಶ ಇದೆ. ಸರ್, ಸರ್, ಪ್ರಮುಖವಾಗಿ ತೆಂಗು ಬೆಳೆ ಪ್ರದೇಶ ವಿಸ್ತರಣೆಗೆ ಅವಕಾಶವಿದೆ, ತೆಂಗು ಬೆಳೆ ಪುನಶ್ಚೇತನಕ್ಕೆ ಅವಕಾಶ ಇದೆ. 1 ಎಕರೆ ತೆಂಗು ಬೆಳೆಯನ್ನ ಬೆಳಿಲಿಕ್ಕೆ 9 ಮೀಟರ್ ಅಂತರದಲ್ಲಿ ಬೆಳಿಲಿಕ್ಕೆ ಅವರಿಗೆ ಕೂಲಿ ವೆಚ್ಚ ಸುಮಾರು 19,520 ಮತ್ತೆ ಸಾಮಗ್ರಿ ವೆಚ್ಚ ಸುಮಾರು 7,071. ಒಟ್ಟು ಅವರಿಗೆ ಕೂಲಿ ವೆಚ್ಚ, ಸಾಮಗ್ರಿ ವೆಚ್ಚ ಎರಡನ್ನೂ ಸೇರಿ 26,000 ರೂಪಾಯಿಗಳನ್ನ ಅವರಿಗೆ ನಾವು 1 ಎಕರೆ ತೋಟವನ್ನು ಅಭಿವೃದ್ಧಿ ಮಾಡಿಕೊಳ್ಳಲಿಕ್ಕೆ ನೀಡ್ತಾ ಇದ್ದೇವೆ. ಅದೇ ರೀತಿ ಗೇರು ಈಗಾಗಲೇ ನಮ್ಮ ಜಿಲ್ಲೆ ಒಣ ಪ್ರದೇಶಗಳಲ್ಲಿ ಅರಸೀಕೆರೆ, ಚಂದ್ರಾಯಪಟ್ಟಣ, ಒಳನರಸೀಪುರದ ಕೆಲವು ಭಾಗಗಳು, ಹಾಸನ ತಾಲೂಕಿನ ಕೆಲವು ಭಾಗಗಳಲ್ಲಿ ನಾವು ಈಗಾಗಲೇ ಏನು ನಾವು ತೆಂಗು ಅಥವಾ ಅಡಿಕೆಯನ್ನು ಪ್ರೋತ್ಸಾಹ ಮಾಡ್ತಿದ್ವಿ, ಅದೇ ರೀತಿಯಲ್ಲಿ ನಮ್ಮ ಒಣ ತೋಟಗಾರಿಕಾ ಬೆಳೆಗಳನ್ನು, ಯಾವ ತೋಟಗಾರಿಕಾ ಬೆಳೆಗಳು ಕಡಿಮೆ ನೀರಿನಲ್ಲಿ ಬೆಳಿಲಿಕ್ಕೆ ಅರ್ಹ ಆಗಿದ್ದಾವೆ ಮತ್ತೆ ಯಾವ ಬೆಳೆಗಳು ಒಣ ಪ್ರದೇಶದಲ್ಲಿ ಬೆಳಿಲಿಕ್ಕೆ ಸೂಕ್ತವಾಗಿದ್ದಾವೆ ಅಂತ ಬೆಳೆಗಳನ್ನು ಈಗಾಗಲೇ ನಾವು ಹೆಚ್ಚಿಗೆ ಪ್ರಮಾಣದಲ್ಲಿ ಪ್ರಮೋಟ್ ಮಾಡ್ತಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಗೋಡಂಬಿ ಬೆಳೆ ಅಂದ್ರೆ ಗೇರು ಬೆಳೆಯನ್ನ ಬಹಳ ಮುಖ್ಯವಾಗಿ ಪ್ರಮೋಟ್ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ ಸರ್, ಗೇರು ಬೆಳೆ ಆರ್ಥಿಕವಾಗಿ ಬಹಳ ಮುಖ್ಯವಾದಂತಹ ಬೆಳೆ ಮತ್ತೆ ಎಕ್ಸ್ಪೋರ್ಟ್ ಬೆಳೆ ಅದು. ಮತ್ತೆ ನಮ್ಮ ದೇಶದಲ್ಲಿ ನಮ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ, ಈಗಾಗಲೇ ನಾವೇನು ಸಂಸ್ಕರಣೆ ಮಾಡ್ತಾ ಇದ್ದೀವಿ ಆ ಸಂಸ್ಕರಣೆಯ 70% ನಾವು ಬೇರೆ ದೇಶಗಳಿಂದ ಪಡಿತಾ ಇದ್ದೀವಿ ನಾವು. ಸೊ ಅದು ನಾವು ಇಲ್ಲೇ ಉತ್ಪಾದನೆ ಮಾಡಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಅದಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾವು ಗೋಡಂಬಿ ಅಥವಾ ಗೇರು ಬೆಳೆಯನ್ನ ಈ ಯೋಜನೆಯ ಮೂಲಕನೂ ಸಹ ನಾವು ಉತ್ತೇಜನ ನೀಡ್ತಾ ಇದ್ದೇವೆ. ಆ ಬೆಳೆಯನ್ನ ಬೆಳಿಲಿಕ್ಕೆ ಸುಮಾರು 6 ಮೀಟರ್ ಅಂತರದಲ್ಲಿ ಕೂಲಿ ವೆಚ್ಚ 19,844, ಸಾಮಗ್ರಿ ವೆಚ್ಚ 10,562, ಒಟ್ಟು 30,000 ರೂಪಾಯಿಗಳನ್ನ ಕೂಲಿ ವೆಚ್ಚ ಮತ್ತೆ ಸಾಮಗ್ರಿ ವೆಚ್ಚ ಎರಡು ಸೇರಿ ಪಡೆಯಲಿಕ್ಕೆ ಅವಕಾಶ ಇದೆ ಸರ್. ಅದೇ ರೀತಿ ಮಾವು, ಸಪೋಟ, ಕಾಳು ಮೆಣಸು, ಅಡಿಕೆ, ನುಗ್ಗೆ, ಕೋಕೋ, ತಾಳೆ ಬೆಳೆ, ಬಾಳೆಹಂಗ ಅಂಶ ಮತ್ತೆ ಪರಂಗಿ ಬೆಳೆ, ಸೊ ಇನ್ನಿತರ ಅನೇಕ ವಾಣಿಜ್ಯ ಬೆಳೆಗಳನ್ನ ಈ ಯೋಜನೆ ಅಡಿಯಲ್ಲಿ ಬೆಳಿಲಿಕ್ಕೆ ಮತ್ತೆ ಹೊಸ ತೋಟವನ್ನ ವಿಸ್ತರಣೆ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಹೆಚ್ಚಿಗೆ ನಮ್ಮ ಆಸಕ್ತ ರೈತರು ಹತ್ತಿರದ ಆಯಾ ತಾಲೂಕಿನ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಅಥವಾ ಆಯಾ ರೈತ ಸಂಪರ್ಕ ಕೇಂದ್ರದ ತೋಟಗಾರಿಕಾ ಅಧಿಕಾರಿಗಳನ್ನ ಭೇಟಿ ಮಾಡಿ ನಾನು ಈಗಾಗಲೇ ಹೇಳಿದಂತಹ ದಾಖಲಾತಿಗಳನ್ನ ಅವರಿಗೆ ನೀಡಿ ತಾವು ಯಾವ ಬೆಳೆ ಬೆಳಿಲಿಕ್ಕೆ ಅವಕಾಶ ಇದೆಯೋ, ಯಾವ ಬೆಳಿಲಿಕ್ಕೆ ಬೆಳೆದು ಅವರು ಆಸಕ್ತರಿದಾರೋ ಆ ಬೆಳೆಯನ್ನ ಬೆಳಿಲಿಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತವರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಸರ್. ಕೂಲಿ ವೆಚ್ಚ ಮತ್ತೆ ಸಾಮಗ್ರಿ ವೆಚ್ಚ ಅಂದ್ರಲ್ಲ, ಈ ಸಾಮಗ್ರಿ ವೆಚ್ಚ ಅಂದ್ರೆ ಸಸಿಗಳು ಸಸಿಗಳು ಸರ್. ಅದರಲ್ಲಿ ಏನಾಗ್ತದೆ, ಈಗ ಅವರು ಕೂಲಿ ವೆಚ್ಚ ಅಂದ್ರೆ ಗುಂಡಿ ತೆಗೆಯುವಂತದ್ದು ಮತ್ತೆ ಗಿಡ ನೆಡುವಂತದ್ದು, ಇದು ಕೂಲಿ ವೆಚ್ಚಕ್ಕೆ ಬರ್ತದೆ. ಸಾಮಗ್ರಿ ವೆಚ್ಚ ಅಂತ ಹೇಳಿದ್ರೆ ಅವರು ಗಿಡಗಳನ್ನ ಖರೀದಿ ಮಾಡಿರ್ತಾರೆ, ಪ್ರೈವೇಟ್ ನರ್ಸರಿಗಳಲ್ಲಾಗ್ಬಹುದು ಅಥವಾ ಸರ್ಕಾರಿ ನರ್ಸರಿಗಳಲ್ಲಾಗ್ಬಹುದು, ಗಿಡಗಳನ್ನ ಖರೀದಿ ಮಾಡಿರ್ತಾರೆ. ಆ ಖರೀದಿ ದುಡ್ಡನ್ನು ಸಹ ನಾವು ನೀಡ್ತೀವಿ ಅವರಿಗೆ, ಗಿಡ ನೆಡೋದ್ರ ಜೊತೆಗೆ ಗಿಡಗಳ ವೆಚ್ಚವನ್ನು ಸಹ ನೀಡೋದ್ರಿಂದ ಅವರಿಗೆ ಆಲ್ಮೋಸ್ಟ್ ಅವರು ಏನು ತೋಟವನ್ನು ಅಭಿವೃದ್ಧಿ ಪಡಿಸಿಕೊಳ್ತಾರೋ ಆ ಅಭಿವೃದ್ಧಿ ಪಡಿಸಿಕೊಳ್ಳುವ ಸಂಪೂರ್ಣ ವೆಚ್ಚ ಅವ್ರಿಗೆ ಇದ್ರೆ ಸಿಕ್ಕಂಗ್ ಆಗ್ತದೆ. ಈಗ ಇಲಾಖೆ ನರ್ಸರಿಗಳಿಂದಲೇ ತಗೋಬೇಕು ಅಂತ ಏನಾದ್ರೂ ಅವ್ರಿಗೆ ತಮ್ಮ ಹತ್ತಿರದ ಖಾಸಗಿ ನರ್ಸರಿಗಳಲ್ಲಿ ರೆಕಗ್ನೈಸ್ಡ್ ಒಳ್ಳೆ ನರ್ಸರಿಗಳಿದ್ರೆ ಆ ನರ್ಸರಿಗಳ ಮೂಲಕ ಸಹ ಖರೀದಿ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಸರ್. ಅವ್ರಿಗೆ ಬೆಳೆಗಳನ್ನ ಇನ್ನೊಮ್ಮೆ ಹೇಳ್ತೀರಾ ಸರ್, ಯಾವ್ಯಾವ ಬೆಳೆ ಬೆಳಿಬಹುದು ಅಂತ? ಸರ್, ತೆಂಗು ಬೆಳೆ, ಗೇರು, ಮಾವು, ಸಪೋಟ, ಕಾಳು ಮೆಣಸು, ಅಡಿಕೆ ಬೆಳೆ, ನುಗ್ಗೆ, ಕೋಕೋ ಬೆಳೆ, ತಾಳೆ, ಬಾಳೆ ಅಂಗಾಂಶ ಮತ್ತೆ ಪರಂಗಿ ಬೆಳೆಗಳು, ಇಷ್ಟು ಬೆಳೆಗಳಲ್ಲದೆ ತೆಂಗು ಪುನಶ್ಚೇತನ, ಅಡಿಕೆ ಪುನಶ್ಚೇತನ, ಇಷ್ಟು ಕಾರ್ಯಕ್ರಮಗಳನ್ನು ಸಹ ಈ ಯೋಜನೆಯ ಮೂಲಕ ಪಡೆಯಲು ಅವಕಾಶ ಇದೆ ಸರ್. ಅಂದ್ರೆ ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲಿ ರೈತರು ಜಾಬ್ ಕಾರ್ಡ್ ಅನ್ನು ಹೊಂದಿದ್ದು ಅವರು ತಮ್ಮ ಜಮೀನನ್ನು ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಈ ಒಂದು ಯೋಜನೆ ನೆರವಾಗುತ್ತೆ. ಹೌದು ಸರ್. ಒಂದು ವೇಳೆ ಅವರ ಹತ್ರ ಜಾಬ್ ಕಾರ್ಡ್ ಇರಲಿಲ್ಲ ಅಂತಂದ್ರೆ ಬೇರೆ ಜಾಬ್ ಕಾರ್ಡ್ ಇರುವಂತಹ ಕೂಲಿಕಾರರನ್ನ ಕರೆಸಿ ಕೆಲಸಗಳನ್ನು ಮಾಡಿಸ್ಕೋಬಹುದು. ಇದರಲ್ಲಿ ಒಂದು ಏನಂತ ಹೇಳಿದ್ರೆ, ಯಾರು ಹೆಸರಲ್ಲಿ ಜಮೀನು ಇರ್ತದೋ ಅವ್ರಿಗೆ ಜಾಬ್ ಕಾರ್ಡ್ ಕಂಪಲ್ಸರಿ ಆಗಿ ಇರಲೇಬೇಕು ಸರ್ ಅವರಿಗೆ. ಸೊ ಜಾಬ್ ಕಾರ್ಡ್ ಇದ್ರೆ ಮಾತ್ರ ಅವರು ಇತರೆ ಜಾಬ್ ಕಾರ್ಡ್ ಹೊಂದಿರುವವರ ಸಹಾಯದಲ್ಲಿ ತೋಟ ಅಭಿವೃದ್ಧಿ ಮಾಡ್ಕೊಳ್ಬಹುದು. ಅವ್ರದ್ದು ಬೇರೆ ಜಾಬ್, ತಾವ್ ಹೇಳಿದಾಗೆ ಬೇರೆ ಜಾಬ್ ಕಾರ್ಡ್ ಬೇಕಾಗ್ತದೆ ಅವ್ರಿಗೆ, ಏನ್ ಅವ್ರ ಒಬ್ಬರೇ ತೋಟದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರ ಅಣ್ಣ, ತಮ್ಮ ಅಥವಾ ಪಕ್ಕದ ಮನೆಯವರು ಅವ್ರ ಜಾಬ್ ಕಾರ್ಡ್ಗಳ ಮೂಲಕನೂ ಸಹ ಅವರು ಜಾಬ್ ಕಾರ್ಡ್ ನೀಡಿ ತೋಟವನ್ನು ಅಭಿವೃದ್ಧಿ ಪಡಿಸಿಕೊಳ್ಳಬಹುದು. ಬಟ್ ಪ್ರಾಥಮಿಕವಾಗಿ ಅವರು ಸಹ ಜಾಬ್ ಕಾರ್ಡ್ ಹೊಂದಿರಲೇಬೇಕು ಸರ್ ಅವರು. ಅಂದ್ರೆ ಈಗ ಸಂದಿಗ್ಧ ಹಂತದಲ್ಲಿ ತೋಟಗಾರಿಕಾ ಬೆಳೆಗಳನ್ನ ಬೆಳೆಯೋದಕ್ಕೆ ಮತ್ತೆ ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಸರ್ಕಾರವೇ ಅವರಿಗೆ ಎಲ್ಲಾ ರೀತಿಯ ವೆಚ್ಚವನ್ನು ಕೊಡ್ತಾ ಇದೆ, ಎಲ್ಲಾ ರೀತಿಯ ವೆಚ್ಚ ಮತ್ತೆ ಸಹಕಾರ ನೀಡ್ತಾ ಇದೆ ಸರ್. ಅಧಿಕಾರಿಗಳು ಅವ್ರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಕನಿಷ್ಠ ಪಕ್ಷ ನಮ್ಮ ರೈತರು ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರು ಯಾವ ಬೆಳೆಯನ್ನ ಮಾಡಲಿಕ್ಕೆ ಇಷ್ಟ ಪಡ್ತಾರೋ ಅದರ ಮಾಹಿತಿ ಪಡೆದು ಅದು ಮುಂದುವರೆದ್ರೆ ಅವ್ರಿಗೆ ಬಹಳ ಅನುಕೂಲ ಆಗ್ತದೆ ಸರ್. ಪೂರಕವಾಗಿ ಅವರಲ್ಲಿ ಒಂದಷ್ಟು ಸೌಲಭ್ಯಗಳು ಇರಬೇಕಲ್ವಾ? ಇದಕ್ಕೆ ಅವರ ಹತ್ರ ಬೋರ್ವೆಲ್ ಇರಬೇಕು, ನೀರಿನ ಒಂದು ಆಶ್ರಯ ಇರಬೇಕು, ಆ ತರದ್ದೇನು ತಾವು ಗಮನ? ಸರ್, ಈಗಾಗಲೇ ತೆಂಗು ಬೆಳೆ, ಅಡಿಕೆ ಯಾವ ಬೆಳೆಗೆ ನೀರಿನ ಅವಶ್ಯಕತೆ ಇದೆ ಆ ಬೆಳೆಗೆ ನಾವು ಅವ್ರನ್ನ ಪರಿಶೀಲನೆ ಮಾಡ್ತೀವಿ ಸರ್. ಅವರು ಕನಿಷ್ಠ ನೀರಿನ ಮೂಲವನ್ನು ಹೊಂದಿರಬೇಕಾಗ್ತದೆ, ಅಥವಾ ಅವರು ಹೊಳೆಬೆ ಬಾವಿಯನ್ನು ಹೊಂದಿರುವಂತದ್ದು ಅಥವಾ ತೆರೆದ ಬಾವಿಯನ್ನು ಹೊಂದಿರುವಂತದ್ದು, ಈ ಸೌಲಭ್ಯವನ್ನು ಅವರು ಕನಿಷ್ಠ ಪಕ್ಷ ಹೊಂದಿರಬೇಕಾಗ್ತದೆ. ಅಂತರಿಗೆ ಸಹ ನಾವು ಈ ಯೋಜನೆಯನ್ನು ಕೊಡ್ತೀವಿ. ಆದ್ರೆ ನಾವು ಒಣ ತೋಟಗಾರಿಕಾ ಬೆಳೆಗಳನ್ನ ಏನ್ ಹೇಳಿದೆ ಅದಕ್ಕೆ ಈ ಸೌಕರ್ಯ ಇಲ್ಲದೆ ಇದ್ರೂ ಸಹ ಅವರು ಕನಿಷ್ಠ ಗಿಡಗಳನ್ನ ಉಳಿಸಲಿಕ್ಕೆ ನೀರು ಹಾಕೊಂಡು ಉಳಿಸಿದ್ರೆ ಅವ್ರಿಗೆ ಅನುಕೂಲ ಆಗ್ತದೆ. ಸೊ ಆ ರೀತಿ ನಾವು ಅಂತ ರೈತರನ್ನ ಸೆಲೆಕ್ಟ್ ಮಾಡ್ತೀವಿ ಸರ್. ಯೋಗೇಶ್ ಅವರ, ಗೋಡಂಬಿ ಬೆಳೆ ಬಗ್ಗೆ ಹೇಳಿದ್ರಿ ಸರ್. ಈಗ ಹಾಸನ ಜಿಲ್ಲೆಗೆ ಗೋಡಂಬಿ ತುಂಬಾ ಸೂಕ್ತವಾಗಿ ಒಕ್ಕೊಳ್ಳುತ್ತಾ, ವಿಶೇಷವಾಗಿ ಗೋಡಂಬಿಯನ್ನ ಯಾವ ಪ್ರದೇಶದಲ್ಲಿ ಬೆಳಿಬಹುದು? ಕೃಷಿ ಪ್ರದೇಶದ ಬೆಳೆ ಅಂತ ಮೊದಲೇ ಹೇಳಲಾಗುತ್ತೆ ಗೋಡಂಬಿಗೆ. ಹೌದು ಸರ್. ಯಾವ ರೀತಿ ನಮ್ಮ ಸರ್ ಈಗಾಗಲೇ ಗೋಡಂಬಿ ಬೆಳೆ ಪ್ರಚಾರ ಮಾಡಿಸಿರೋ ಅಂತ ಯಾವುದು, ಯಾವುದೇ ಬೆಳೆಯನ್ನ ಬೆಳಿಲಿಕ್ಕೆ ಸೂಕ್ತವಾದಂತಹ ಜಮೀನ್ ಅಲ್ಲವೋ ಆ ಜಮೀನಲ್ಲಿ ನಾವು ಗೋಡಂಬಿ ಬೆಳೆಯನ್ನ ಬೆಳಿಬಹುದು. ಆಮೇಲೆ ನಮ್ಮ ಜಿಲ್ಲೆಯ ವಾತಾವರಣ ಗೋಡಂಬಿ ಬೆಳೆಯನ್ನ ಬೆಳಿಲಿಕ್ಕೆ ಮತ್ತೆ ಅದರಿಂದ ಅಧಿಕ ಫಸಲನ್ನು ಪಡೆಯಲಿಕ್ಕೆ ಸಾಕಷ್ಟು ಸೂಕ್ತವಾದಂತಹ ವಾತಾವರಣ ಮತ್ತೆ ಸೂಕ್ತವಾದಂತಹ ಮಣ್ಣು ಹವಾಗುಣವನ್ನು ಹೊಂದಿದೆ ಸರ್. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಅನೇಕ ಭಾಗಗಳು ನಮಗೆ ಗೊತ್ತಿರೋ ಪ್ರಕಾರ ಈಗ ಅರಸೀಕೆರೆ ಭಾಗದ ಸುಮಾರು ಹೋಬಳಿಗಳು, ಸುಮಾರು ಗ್ರಾಮಗಳಲ್ಲಿ ತೆಂಗು ಬೆಳೆಯನ್ನ ಬೆಳೆದು ಸಾಕಷ್ಟು ಜನ ತೆಂಗು ಬೆಳೆ ನೀರಿನ ಅಭಾವದಿಂದ ಒಣಗಿ ಹೋಗಿದೆ. ಸೊ ಅಂತಹ ಪ್ರದೇಶಗಳು ಅದಲ್ಲದಲ್ಲೇ ಈ ಬಾರೆ ಅಥವಾ ಎಲ್ಲಿ ಈ ನೀರು ಅವಶ್ಯಕತೆ ಇರುವಂತಹ ಬೆಳೆಗಳನ್ನ ಬೆಳೆಯಲಿಕ್ಕೆ ಆಗೋದಿಲ್ವೋ ಅಲ್ಲೆಲ್ಲ ಈ ಖುಷ್ಕಿ ವಾತಾವರಣ ಇರುವ ಕಡೆ ನಾವು ಗೇರು ಬೆಳೆಯನ್ನು ಬೆಳಿಬಹುದು ಸರ್. ಅದಕ್ಕೆ ಬೇಕಾದಂತ ತಳಿಗಳು ಸಹ ನಮ್ಮಲ್ಲಿ ಲಭ್ಯವಿದೆ, V4, V7 ಅಥವಾ ಭಾಸ್ಕರ್, ಇವೆಲ್ಲ ಅತ್ಯಧಿಕ ಇಳುವರಿಯನ್ನು ನೀಡುವಂತವು, ಮತ್ತೆ ಕಡಿಮೆ ಪ್ರಮಾಣದ ನೀರನ್ನ ಬೀಳ್ತವೆ ಅವೆಲ್ಲ ಬೆಳಿಲಿಕ್ಕೆ ಮತ್ತೆ ಅಭಿವೃದ್ಧಿ ಆಗ್ಲಿಕ್ಕೆ. ಸೊ ಸಾಕಷ್ಟು ಸೂಕ್ತವಾಗಿದೆ ಸರ್ ನಮ್ಮ ಜಿಲ್ಲೆನಲ್ಲಿ. ಅಸಿಕೆರೆ ಭಾಗ ಆದ್ರೆ ಆ ತಾಲೂಕಿನ ಎಲ್ಲಾ ಭಾಗಗಳು, ಚನ್ನರಾಯಪಟ್ಟಣ ತಾಲೂಕಿನ ಕೆಲವೊಂದು ಭಾಗಗಳು, ಒಳನರಸೀಪುರ ತಾಲೂಕಿನ ಕೆಲವೊಂದು ಭಾಗಗಳು, ಅರಕಲಗೂಡು ತಾಲೂಕಿನ ಕೆಲವೊಂದು ಭಾಗಗಳು, ಮತ್ತೆ ಹಾಸನ ತಾಲೂಕಿನ ಮಲೆನಾಡು ತಾಲೂಕುಗಳನ್ನು ಹೊರತುಪಡಿಸಿ ಉಳಿದ ಭಾಗಗಳು ಏನಿದೆ ಅಲ್ಲೆಲ್ಲ ಬೆಳಿಲಿಕ್ಕೆ ಬಹಳ ಸೂಕ್ತವಾಗಿದೆ ಸರ್. ನಮ್ಮ ರೈತರು ಎಂತ ಮಾಡ್ತಾರೆ, ಈಗ ಸಾಕಷ್ಟು ಪ್ರಮಾಣದಲ್ಲಿ ಜೋಳವನ್ನ ಬೆಳೀತಾ ಇದ್ದಾರೆ. ಸೊ ಜೋಳವನ್ನ ಬೆಳೆದ ತಪ್ಪು ಅಂತ ಹೇಳೋದಿಲ್ಲ ನಾನು, ಜೋಳವನ್ನ ಬೆಳೆಯೋದ್ರ ಜೊತೆಗೆ ಈ ರೀತಿಯ ಬಹುವಾರ್ಷಿಕ ಬೆಳೆಗಳನ್ನ ಬೆಳೆದು ಅದರ ಮಧ್ಯೆ ಜೋಳವನ್ನ ಬೆಳೆದ್ರೆ ಸೊ ಜೋಳವನ್ನು ಅಭಿವೃದ್ಧಿ ಆಗ್ತದೆ, ಮತ್ತೆ ಬಹುವಾರ್ಷಿಕ ಬೆಳೆಗಳು ಸಹ ಅಭಿವೃದ್ಧಿ ಆಗ್ತದೆ. ಆ ನಿಟ್ಟಿನಲ್ಲಿ ರೈತರು ಕ್ರಮ ಕೈಗೊಂಡು ಇಲಾಖೆಯನ್ನು ಸಂಪರ್ಕ ಮಾಡಿ ಮುತುವರ್ಜಿ ವಹಿಸಿ ಅವರ ಜಮೀನನ್ನು ಈ ಯೋಜನೆ ಮೂಲಕ ಅಭಿವೃದ್ಧಿ ಮಾಡಿಕೊಳ್ಬಹುದು. ಅವರು ಸಸಿ ಎಲ್ಲಿ ಸಿಗಬಹುದು ಸರ್? ಸರ್, ಈಗ ನಾವು ಗೋಡಂಬಿ ಸಸಿಗಳು ಸರ್, ಗೋಡಂಬಿ ಸಸಿಗಳು ಒಂದು ನಮ್ಮ ಇಲಾಖೆಯ ನರ್ಸರಿಗಳಲ್ಲಿ ಈಗಾಗಲೇ ನಾವು ಮಾರಾಟಕ್ಕೆ ಇಟ್ಟಿದೀವಿ, ಮತ್ತೆ ಸಿಗ್ತಾ ಇದೆ ಅದು. ಅದನ್ನ ಬಿಟ್ರೆ ಖಾಸಗಿ ನರ್ಸರಿಗಳು ಸಿಗ್ತಾ ಇದೆ, ಮತ್ತೆ ನಮ್ಮ ಇಲಾಖೆಯಿಂದ ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದೇವೆ ನಾವು. ನಮ್ಮ ಇಲಾಖೆ ಮತ್ತೆ ನಮ್ಮ ಈ ಪ್ರಸಕ್ತ ಸಾಲದಲ್ಲಿ ಮಂಗಳೂರಿನ ಗೋಡಂಬಿ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಇದೆ, ಕರ್ನಾಟಕ ಕ್ಯಾಶ್ಯೂ ಮ್ಯಾನುಫ್ಯಾಕ್ಚರರ್ ಅಸೋಸಿಯೇಷನ್ ಇದೆ, ಅವರು ಮುಂದೆ ಬಂದಿದ್ದಾರೆ. ನಮ್ಗೆ ಸ್ವಲ್ಪ ಒಂದು 20-30 ಸಾವಿರ ಗಿಡಗಳನ್ನ ನಿಮ್ಗೆ ಇಲಾಖೆ ಮೂಲಕ ಒದಗಿಸ್ತೀವಿ, ನೀವು ರೈತರಿಗೆ ಕೊಟ್ಟು ಪ್ರದೇಶವನ್ನು ಅಭಿವೃದ್ಧಿಪಡಿಸಿ ಅಂತ. ಯಾಕಂತ ಹೇಳಿದ್ರೆ ಅವ್ರಿಗೆ ಮ್ಯಾನುಫ್ಯಾಕ್ಚರ್ ಏನಿದ್ದಾರೆ ಅಂದ್ರೆ ಪ್ರೊಸೆಸರ್ ಏನಿದ್ದಾರೆ ಅವರು ಸಂಸ್ಕರಣೆ ಮಾಡ್ಲಿಕ್ಕೆ ಗೋಡಂಬಿ ಬೀಜದ ಅವಶ್ಯಕತೆ ತುಂಬಾ ಇದೆ ಅವರಿಗೆ. ಸೊ ಅವರು ಪ್ರದೇಶ ವಿಸ್ತರಣೆ ಮಾಡ್ಲಿಕ್ಕೆ ಕಳೆದ 3 ವರ್ಷಗಳಿಂದ ರೈತರಿಗೆ ಸಬ್ಸಿಡಿ ದರದಲ್ಲಿ ಗಿಡಗಳನ್ನ ಒದಗಿಸ್ತಾ ಇದ್ದಾರೆ ಅವರು, ನಮ್ಮ ಇಲಾಖೆ ಮೂಲಕ ಅಥವಾ ಕೃಷಿ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮೂಲಕ ಈ ಗೇರು ಗಿಡಗಳನ್ನ ಒಣ ಜಿಲ್ಲೆಗಳಿಗೆ ಅಂದ್ರೆ ಕೋಲಾರ, ಚಿಕ್ಕಬಳ್ಳಾಪುರ, ದಾವಣಗೆರೆ ಮತ್ತೆ ಉತ್ತರ ಕರ್ನಾಟಕದ ಜಿಲ್ಲೆಗಳು, ಈ ರೀತಿ ಎಲ್ಲೆಲ್ಲಿ ನೀರು ಕಡಿಮೆ ಬೀಳ್ತದೆ, ಮಳೆ ಕಡಿಮೆ ಬೀಳೋ ಪ್ರದೇಶಕ್ಕೆ ಅವರು ಗೇರು ಬೆಳೆಯನ್ನು ಉತ್ತೇಜನ ಮಾಡಲಿಕ್ಕೆ ಸಬ್ಸಿಡಿ ದರದಲ್ಲಿ ಗಿಡಗಳನ್ನ ಒದಗಿಸ್ತಾ ಇದ್ದಾರೆ ಅವರು. ಸೊ ಅವರು ಈ ಸಲ ನಮಗೆ ಮುಂದೆ ಬಂದಿದ್ದಾರೆ, ನಮ್ಮ ಜಿಲ್ಲೆಯ ಕೆಲವೊಂದು ರೈತರಿಗೂ ಸಹ ನಾವು ಗಿಡಗಳನ್ನ ಒದಗಿಸ್ತೀವಿ, ನೀವು ಸಬ್ಸಿಡಿ ದರದಲ್ಲಿ ರೈತರಿಗೆ ಗಿಡಗಳನ್ನು ನೀಡೋದ್ರ ಜೊತೆಗೆ ಉದ್ಯೋಗ ಖಾತ್ರಿ ಮೂಲಕನೂ ಸಹ ಅವರಿಗೆ ಉತ್ತೇಜನ ನೀಡಿದ್ರೆ ಇನ್ನು ಹೆಚ್ಚು ಜನ ಮುಂದೆ ಬಂದು ಯೋಜನೆ ಅನುಷ್ಠಾನ ಮಾಡ್ತಾರೆ ಅಂತ ಆಸಕ್ತಿ ಮೇಲೆ ಅವರು ಮುಂದೆ ಬಂದಿದ್ದಾರೆ. ನಾವು ರೈತರಲ್ಲಿ ಈಗಾಗಲೇ ಸಾಕಷ್ಟು ಜನ ಸಂಪರ್ಕ ಮಾಡಿ ರೈತರನ್ನ ಈಗಾಗಲೇ ಆಯ್ಕೆ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಜಿಲ್ಲೆಯಲ್ಲಿ ಆಸಕ್ತಿ ಇರುವಂತಹ ರೈತರುಗಳು ನಮ್ಮ ಇಲಾಖಾ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ಸರ್, ಪುನಶ್ಚೇತನ ಅಂತ ಹೇಳಿದ್ರೆ ಹಳೆ ತೋಟಗಳ ಪುನಶ್ಚೇತನ. ಹೌದು ಸರ್. ಏನು ಪುನಶ್ಚೇತನ ಅಂದ್ರೆ, ಏನ್ ಮಾಡ್ಕೋಬಹುದು ಅಂತ ಹೇಳಿ ರೈತರು? ಸರ್, ಈಗ ನನ್ನಲ್ಲಿ 1 ಎಕರೆ ತೋಟ ಇರ್ತದೆ, 1 ಎಕರೆ ತೆಂಗಿನ ತೋಟ ಅಂದ್ರೆ ನಾನು 45-50 ಗಿಡ ಈಗಾಗಲೇ ನಾಟಿ ಮಾಡಿ ಈಗಾಗಲೇ ಫಸಲು ಬರ್ತಾ ಇರ್ತದೆ ಕೆಲವೊಂದು ಗಿಡಗಳಲ್ಲಿ. ಅದರಲ್ಲಿ ಕೆಲವೊಂದು ಗಿಡಗಳು ಕಾರಣಾಂತರಗಳಿಂದ ಸತ್ತೋಗಿರ್ತದೆ. ಈಗ 45-50 ಗಿಡಗಳಲ್ಲಿ ಒಂದು 10 ಗಿಡ ಸತ್ತೋಗಿರ್ತದೆ. ಈಗ ಸೊ ಸತ್ತೋಗಿರೋ ಗಿಡಗಳನ್ನ ನಾನು ತೆಗೆದು ಆ ಜಾಗಕ್ಕೆ ಹೊಸ ಗಿಡಗಳನ್ನ ನಾಟಿ ಮಾಡಿ ಅದಕ್ಕೂ ಸಹ ನಾವು ಗಿಡಗಳ ವೆಚ್ಚ ಮತ್ತೆ ಕೂಲಿ ವೆಚ್ಚವನ್ನ ಕೊಡ್ತೇವೆ. ಇದು ಪುನಶ್ಚೇತನ ಕಾರ್ಯಕ್ರಮ. ಯಾವುದೇ ಹಳೆ ತೋಟವನ್ನ ಹೋಗಿರುವಂತಹ ಗಿಡಗಳನ್ನ ತೆಗೆದು ಹೊಸ ಗಿಡಗಳನ್ನ ನಾಟಿ ಮಾಡೋದು, ಆ ನಾಟಿ ಮಾಡಿದಂತ ಗಿಡಗಳು ಮತ್ತೆ ಕೂಲಿ ವೆಚ್ಚವನ್ನ ನಾವು ಈ ಪುನಶ್ಚೇತನ ಕಾರ್ಯಕ್ರಮದಡಿ ಅವರಿಗೆ ರೈತರಿಗೆ ನೀಡ್ತೇವೆ. ಅಲ್ಲ, ತುಂಬಾ ಕಡೆಗಳಲ್ಲಿ ಒಣಗಿರುವಂತಹ ತೋಟಗಳು ಮತ್ತೆ ಸ್ವಲ್ಪ ಇಳುವರಿ ಕಡಿಮೆ ಇರುವಂತಹ ತೋಟಗಳಲ್ಲಿ ಈ ಟ್ರೆಂಚ್ ಗಳನ್ನ ಮಾಡೋದು ಮತ್ತೆ ಕಾಲುವೆಗೆ ಗೊಬ್ಬರಗಳನ್ನು ತುಂಬೋದು, ಹೌದು, ಮತ್ತೆ ಮರದ ಸುತ್ತ ಪಾತ್ರೆಗಳನ್ನು ಮಾಡಿ ಅದಕ್ಕೆ ಬೇರೆ ರೀತಿ ಪೋಷಕಾಂಶಗಳನ್ನು ಕೊಡೋದು, ಅಂತವನ್ನು ಕೂಡ ಪುನಶ್ಚೇತನ ಅಂತ ಕರೆಯಲಾಗುತ್ತೆ. ಹೌದು ಸರ್. ಅದಕ್ಕೂ ಕೂಡ ಅವಕಾಶ ಇದೆಯಾ? ಇದೆ ಸರ್, ಇದೆ ಸರ್, ಅದಕ್ಕೂ ಅವಕಾಶ ಇದೆ ಸರ್. ಈಗ ನಮ್ಮ ಇಲಾಖೆ ಮೂಲಕನೂ ಸಹ ನಾವು ರೀಪ್ಲಾಂಟಿಂಗ್ ಅಂಡ್ ರಿಜುವಿನೇಷನ್ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಅದೇ ಮಾರ್ಗಸೂಚಿಯಡಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ರೂಪು ಮಾಡಿ ಕಾರ್ಯಕ್ರಮ ಅನುಷ್ಠಾನ ಮಾಡ್ತೇವೆ. ತಾವ್ ಹೇಳಿದ ಹಾಗೆ ಇಲ್ಲಿ ತೋಟಗಳು ಒಣಗಿಹೋಗಿರ್ತವೆ, ಅದರಲ್ಲಿ ಕೆಲವೊಂದು ಗಿಡಗಳನ್ನ ತೆಗೆದು ಹೊಸ ಗಿಡಗಳನ್ನ ನಾಟಿ ಮಾಡಿ ಮತ್ತೆ ಅದಕ್ಕೆ ಪಾತಿ ಗೊಬ್ಬರ ನೀರನ್ನು ನೀಡಿ ಸೊ ಇದರಲ್ಲಿ ಏನು ಕೂಲಿ ವೆಚ್ಚ ಬರ್ತದೆ, ಕೂಲಿ ವೆಚ್ಚವನ್ನ ಈ ಯೋಜನೆಯಡಿ ಬರೋದಕ್ಕೆ ಅವಕಾಶ ಇದೆ ಸರ್. ಅಭಿವೃದ್ಧಿ ಉದ್ಯೋಗ ಖಾತ್ರಿ ಪ್ರಮುಖ ಯೋಜನೆ. ಯಾಕಂತ ಹೇಳಿದ್ರೆ ಈ ಸಲ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಒತ್ತು ಕೊಟ್ಟು ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಅನುಷ್ಠಾನ ಮಾಡ್ತಾ ಇದ್ದೇವೆ ಸರ್. ನಮ್ದು 2ನೇ ಯೋಜನೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿಯಲ್ಲೂ ಸಹ ನಾವು ಅನೇಕ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ. ಸಮಗ್ರವಾಗಿ ತೋಟಗಾರಿಕೆಯನ್ನ ಜಿಲ್ಲೆಯಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ಯೋಜನೆಯನ್ನು ಇಲಾಖೆ ಮೂಲಕ ಅನುಷ್ಠಾನ ಮಾಡ್ತಾ ಇದ್ದೇವೆ. ಈ ಯೋಜನೆಯಲ್ಲಿ ಸರ್ ಕಳೆದ ವರ್ಷ ಈಗಾಗಲೇ ಏನು ಯೋಜನೆ ಮೂಲಕ ತೋಟವನ್ನು ಅಭಿವೃದ್ಧಿಪಡಿಸಿದ್ದೇವೆ, ಆ ತೋಟಗಳ ನಿರ್ವಹಣೆಗೆ ಸಹಾಯಧನವನ್ನು ಕೊಡ್ತೇವೆ. ಮತ್ತೆ ಈ ಯೋಜನೆಯಡಿಯಲ್ಲೂ ಸಹ ಯಾರು ದೊಡ್ಡ ರೈತರಿರ್ತಾರೆ ಅಥವಾ ಉದ್ಯೋಗ ಖಾತ್ರಿ ಯೋಜನೆಯಡಿ ಯಾರು ಸವಲತ್ತನ್ನ ಪಡೆಯಲಿಕ್ಕೆ ಅರ್ಹರಿಲ್ಲವೋ ಅಂತ ರೈತರುಗಳಿಗೆ ನಾವು ಹೊಸ ಬೆಳೆ ಅಂಗಾಂಶ ಬಾಳೆ ಅಥವಾ ಬಿಡಿ ಹೂಗಳು ಈ ರೀತಿಯ ಬೆಳೆಗಳಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯಧನವನ್ನು ಕೊಡ್ತೇವೆ. ಮತ್ತೆ ಅವರು ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿಕೊಂಡ್ರೆ ಸಹಾಯಧನ ಕೊಡ್ತೇವೆ. ಮತ್ತೆ ಸಮುದಾಯ ಕೃಷಿ ಹೊಂಡ, ದೊಡ್ಡ ದೊಡ್ಡ ಕೃಷಿ ಹೊಂಡಗಳನ್ನ ಅಲ್ಲಿ 4-5 ಜನ ರೈತರು ಸೇರಿ ನಿರ್ಮಾಣ ಮಾಡಿಕೊಂಡ್ರೆ ಅವ್ರಿಗೂ ಸಹ ಸಹಾಯಧನ ಕೊಡ್ತೇವೆ. ಮತ್ತೆ ನಮ್ಮ ಪಾಲಿ ಹೌಸ್, ಗ್ರೀನ್ ಹೌಸ್, ನೆರಳು ಮನೆಗಳು, ಪಾಲಿ ಮನೆಗಳು, ಸಂರಕ್ಷಣಾ ಬೇಸಾಯ, ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತ ಏನ್ ಹೇಳ್ತೀವಿ, ಅದನ್ನು ಮಾಡಿಕೊಳ್ಳೋದಕ್ಕೆ ಅವರು ಪಾಲಿ ಮನೆ ಅಥವಾ ನೆರಳು ಮನೆ ನಿರ್ಮಾಣ ಮಾಡಿಕೊಂಡ್ರೆ ಅದಕ್ಕೂ ಸಹ ಸಹಾಯಧನವನ್ನು ಕೊಡ್ತೇವೆ. ಮತ್ತೆ ಪ್ರಮುಖವಾಗಿ ಜೇನುಗಾರಿಕೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವರಿಗೆ ತರಬೇತಿ ಕಾರ್ಯಕ್ರಮಗಳು, ಮತ್ತೆ ಅವರಿಗೆ ಜೇನು ಕುಟುಂಬ ಮತ್ತೆ ಜೇನು ಬಾಕ್ಸ್ ಗಳನ್ನ ಸಹಾಯಧನ ರೂಪದಲ್ಲಿ ಅವರಿಗೆ ನೀಡ್ತಾ ಇದ್ದೇವೆ. ಮತ್ತೆ ಅವರಿಗೆ ಅನೇಕ ರೀತಿಯ ತರಬೇತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಮತ್ತೆ ಅವರಿಗೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಯಂತ್ರಗಳಿಗೆ, ಮಿನಿ ಟ್ರ್ಯಾಕ್ಟರ್ಗಳು, ಬೇರೆ ಬೇರೆ ಯಂತ್ರಗಳಿಗೆ ಸಹಾಯಧನ ಕಾರ್ಯಕ್ರಮಗಳಿದೆ. ಮತ್ತೆ ಅವರಿಗೆ ಪ್ಯಾಕ್ ಹೌಸ್ಗಳು, ಯಾರು ಹಣ್ಣು ತರಕಾರಿಯನ್ನು ಬೆಳೀತಾರೆ ಅವರಿಗೆ ಪ್ಯಾಕ್ ಮಾಡಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಪ್ಯಾಕ್ ಹೌಸ್ಗಳು. ಸೊ ಒಟ್ಟಾರೆಯಾಗಿ ಪ್ರದೇಶ ವಿಸ್ತರಣೆಯಿಂದ ಸಂಸ್ಕರಣೆವರೆಗೆ ಏನೆಲ್ಲ ಕಾರ್ಯಕ್ರಮಗಳು ಬರ್ತವೆ, ಆ ಕಾರ್ಯಕ್ರಮಗಳನ್ನ ಸಮಗ್ರವಾಗಿ ರೂಪಿಸಿ ಪ್ರತಿ ಕಾರ್ಯಕ್ರಮಕ್ಕೂ ಸಹ ಸಹಾಯಧನವನ್ನು ಪಡೆಯಲಿಕ್ಕೆ ಈ ಯೋಜನೆಯಡಿ ಅವಕಾಶ ಇದೆ. ಯಾವುದೇ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವಂತಹ ರೈತರುಗಳು ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಿ ಯಾವುದೇ ಚಟುವಟಿಕೆ ಆಗಲಿ ಆ ಚಟುವಟಿಕೆಗೆ ಮಾಹಿತಿಯನ್ನು ಪಡೆದು ಅರ್ಜಿಯನ್ನು ಸಲ್ಲಿಸಿ ಸಹಾಯಧನ ಪಡೆಯಲಿಕ್ಕೆ ಅವಕಾಶ ಇದೆ. ಈ ಯೋಜನೆಯಡಿ ದಯಮಾಡಿ ರೈತರುಗಳು ಈ ಯೋಜನೆ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ, ಹೌದು ಸರ್, ಇದು ಬಹಳ ಸಮಗ್ರವಾಗಿರುವಂತ ಯೋಜನೆ. ಉದ್ಯೋಗ ಖಾತ್ರಿ ಯೋಜನೆ ಬಿಟ್ಟರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಜಿಲ್ಲೆಯಲ್ಲಿ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಸೊ ರೈತರುಗಳು ಅದರ ಸದುಪಯೋಗ ಮಾಡ್ಕೊಳ್ಬೇಕಾಗ್ತದೆ ಸರ್. ಬಿಟ್ರೆ ಬೇರೆ ಇನ್ಯಾವ ಸರ್? ಅದಾದ ನಂತರ ಈಗಾಗಲೇ ನಾನು ಹೇಳಿದ ಪ್ರಕಾರ ಜೇನುಗಾರಿಕೆ ಒಂದು ನಮ್ಮ ಮಲೆನಾಡು ಪ್ರದೇಶ ಆಗಲಿ ಅಥವಾ ನಮ್ದೆಲ್ಲಿ ತೋಟಗಳು ಹೆಚ್ಚಿಗೆ ಕಾಣ್ತವೆ ನಮಗೆ ಅಲ್ಲೆಲ್ಲ ಈ ಜೇನುಗಾರಿಕೆಯನ್ನ ಅಭಿವೃದ್ಧಿಪಡಿಸಲಿಕ್ಕೆ ವಿಪುಲ ಅವಕಾಶಗಳಿದೆ ಸರ್. ಈಗಾಗಲೇ ನಾವು ಅನೇಕ ರೈತರುಗಳನ್ನ ಸಂಪರ್ಕ ಮಾಡಿ ಅವ್ರನ್ನ ಆಯ್ಕೆ ಮಾಡಿ ಈಗಾಗಲೇ ತರಬೇತಿ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ. ನಾವೀಗಾಗಲೇ ತರಬೇತಿ ಕಾರ್ಯಕ್ರಮ ಪಡೆದಂತಹ ರೈತರುಗಳಿಗೆ ರಿಯಾಯಿತಿ ದರದಲ್ಲಿ ಅಥವಾ ಅವರೇ ಈಗಾಗಲೇ ಜೇನು ಕುಟುಂಬ ಮತ್ತೆ ಜೇನು ಪೆಟ್ಟಿಗೆಯನ್ನು ಖರೀದಿ ಮಾಡಿದ್ರೆ ಅವರಿಗೆ ಸಹಾಯಧನವನ್ನು ಕೊಡ್ತೇವೆ. 40% ರಿಯಾಯಿತಿ ದರದಲ್ಲಿ ಸಹಾಯಧನವನ್ನು ಅವರಿಗೂ ಸಹ ನಾವು ಕೊಡ್ತೇವೆ. ಜೊತೆಗೆ ಅವರಿಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಈಗಾಗಲೇ ಕೆಲವೊಬ್ಬರು ರೈತರು ದೊಡ್ಡ ಪ್ರಮಾಣದಲ್ಲಿ ಜೇನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರು 10 ಪೆಟ್ಟಿಗೆ, 20-50 ಪೆಟ್ಟಿಗೆ ತನಕ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಂತಹ ರೈತರ ತೋಟಕ್ಕೆ ನಾವು ನಮ್ಮ ಹೊಸ ರೈತರುಗಳನ್ನ ಕರೆದುಕೊಂಡು ಹೋಗಿ ಅವರಿಗೆ ಪ್ರಾಕ್ಟಿಕಲ್ ಆಗಿ ತರಬೇತಿಯನ್ನು ಕೊಡ್ತೇವೆ. ನಾವು ಅವರಿಗೆ ಯಾವ ರೀತಿ ಜೇನುಗಾರಿಕೆಯನ್ನು ಮಾಡುವಂಥದ್ದು, ಹೊಸದಾಗಿ ಜೇನುಗಾರಿಕೆಯನ್ನು ಆರಂಭ ಮಾಡಿದ್ರೆ ಅವರಿಗೆ ಯಾವ್ಯಾವ ರೀತಿಯ ಸ್ಟೆಪ್ಗಳನ್ನ ಅವರು ಅಳವಡಿಸಿಕೊಂಡು ಅವರು ಜೇನುಗಾರಿಕೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋದನ್ನ ಅವರಿಗೆ ಸಮಗ್ರವಾಗಿ ಈ ರೀತಿ ತರಬೇತಿಗಳ ಮೂಲಕ ನೀಡ್ತಾ ಇದ್ದೇವೆ ಅವರು. ಸೊ ಅವರು ಕನಿಷ್ಠ ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಿ ಯಾರು ಹೆಚ್ಚಿಗೆ ತೋಟ ಇದೆ, ಈಗಾಗಲೇ ನಮ್ಗೆಲ್ಲ ಗೊತ್ತಿರೋ ಹಾಗೆ ತೋಟಗಾರಿಕಾ ಬೆಳೆಗಳಲ್ಲಿ ಜೇನು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕಂತ ಹೇಳಿದ್ರೆ ಈ ಪರಾಗಸ್ಪರ್ಶ ಕ್ರಿಯೆ, ನೈಸರ್ಗಿಕವಾಗಿ ಪರಾಗಸ್ಪರ್ಶ ಕ್ರಿಯೆ ಆಗ್ಬೇಕಂತ ಹೇಳಿದ್ರೆ ಜೇನು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈಗಾಗಲೇ ಅನೇಕ ಕೀಟಗಳಿದೆ, ಪರಾಗಸ್ಪರ್ಶ ಮಾಡುವಂತಹ ಕೀಟಗಳು ಅನೇಕ ಕೀಟಗಳಿವೆ, ಆದರೆ ಅದರಲ್ಲಿ 90% ಪರಾಗಸ್ಪರ್ಶವನ್ನು ಮಾಡುವಂತದ್ದು ಜೇನು ಹುಳು. ಸೊ ಜೇನು ಹುಳು ನಮಗೆ ತುಪ್ಪವನ್ನ ಕೊಡೋದ್ರ ಜೊತೆಗೆ ನಮ್ಮ ತೋಟದಲ್ಲಿ ಇಳುವರಿಯನ್ನ ಹೆಚ್ಚೋದಿಕ್ಕೆ ಅಥವಾ ಉತ್ಪಾದನೆಯನ್ನ ಹೆಚ್ಚೋದಿಕ್ಕೆ ಅಥವಾ ಉತ್ಪಾದಕತೆಯನ್ನು ಹೆಚ್ಚೋದಿಕ್ಕೆ ಜೇನು ಅದರದೇ ಆದಂತಹ ಪಾತ್ರವನ್ನ ವಹಿಸುತ್ತೆ ಅದು. ಸೊ ಆ ನಿಟ್ಟಿನಲ್ಲಿ ನಾವು ಜೇನುಗಾರಿಕೆಯನ್ನ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಎರಡೂ ರೀತಿಯಲ್ಲೂ ಸಹ ನಾವು ಉಪಯೋಗವನ್ನು ಪಡ್ಕೊಳ್ತಿದ್ದೇವೆ. ಒಂದು ತುಪ್ಪವನ್ನು ಪಡೆಯೋದ್ರ ಜೊತೆಗೆ ತೋಟವನ್ನು ಅಭಿವೃದ್ಧಿಪಡಿಸಲಿಕ್ಕೂ ಸಹ ಇದು ಸಾಕಷ್ಟು ಸಹಕಾರಿಯಾಗಿರ್ತದೆ. ಇದು ಆ ನಿಟ್ಟಿನಲ್ಲಿ ಜೇನುಗಾರಿಕೆ ಬಹಳ ಮುಖ್ಯ. ವಿಶೇಷವಾಗಿ ನಮ್ಮ ಮಲೆನಾಡಿನಲ್ಲಿ ಅನೇಕ ಜನ ರೈತರು ಸ್ವತಃ ಮುಂದೆ ಬಂದು ಅವರ ಹವ್ಯಾಸವಾಗಿ, ಅವರ ಒಂದು ಉಪಕಸುಬಾಗಿ, ಅವರ ತೋಟದಲ್ಲಿ ಉಪಕಸುಬಾಗಿ ಹೇಗೆ ನಾವು ಹೈನುಗಾರಿಕೆ ಅಥವಾ ಬೇರೆ ಬೇರೆ ಉಪಕಸುಬುಗಳನ್ನ ಮಾಡ್ತೀವಿ, ಆ ರೀತಿ ಜೇನುಗಾರಿಕೆಯನ್ನ ಒಂದು ಉಪಕಸುಬಾಗಿ ಮಾಡಿಕೊಂಡು ಅವರು ತೋಟ ಅಭಿವೃದ್ಧಿ ಜೊತೆಗೆ ಜೇನು ಅಭಿವೃದ್ಧಿ ಮಾಡಿ ಮುಂದೆ ಬರ್ತಾ ಇದ್ದಾರೆ. ಅಂತಹ ರೈತರುಗಳಿಗೆ ತರಬೇತಿ ಮತ್ತೆ ಕುಟುಂಬ ಕಾಲೋನಿ ಮತ್ತೆ ಅದಕ್ಕೆ ಬೇಕಾದ ಇತರ ಪರಿಕರಗಳು, ಅದಕ್ಕೆ ಜೇನು ತುಪ್ಪವನ್ನು ತೆಗಿಲಿಕ್ಕೆ ಬಾಕ್ಸ್ ಬೇಕಾಗ್ತದೆ, ಮತ್ತೆ ಕೆಲವೊಂದು ಸಲ ಈ ನಮ್ಮ ಮುಖವನ್ನ ಮುಚ್ಚಿಕೊಳ್ಳೋದಕ್ಕೆ ಮುಖ ಗವಸು, ಈ ರೀತಿ ಅನೇಕ ಸಲಕರಣೆಗಳು ಬೇಕಾಗ್ತದೆ. ಅದಕ್ಕೆ ಎಲ್ಲಾ ರೀತಿಯ ಸಲಕರಣೆಗಳಿಗೆ ಈ ಯೋಜನೆಯಡಿ ಸಹಾಯಧನ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ನಾವು ನಮ್ಮ ರಾಜ್ಯ ವಲಯ ಯೋಜನೆಯಡಿ, ಕೇಂದ್ರ ವಲಯ ಮತ್ತೆ ಜಿಲ್ಲಾ ವಲಯ ಮೂರು ಯೋಜನೆಗಳಡಿಯಲ್ಲೂ ಸಹ ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ. ರೈತರಿಗೆ ಸದುಪಯೋಗ ಮಾಡಿಕೊಳ್ಬೇಕು ಅಂತ ಮನವಿ ಮಾಡ್ತೇವೆ. ಯೋಗೀಶ್ ಅವರೇ, ಮಲೆನಾಡಿನ ಪ್ರದೇಶ ತಾವಾಗಲೇ ಹೇಳಿದ್ರಿ ಕಾಳುಮೆಣಸು, ಕಳೆದ ಸಾಲಿನಲ್ಲಿ ಕಿತ್ತಳೆ ಬೇಸಾಯದ ಅಭಿವೃದ್ಧಿಗೂ ಕೂಡ ಸಾಕಷ್ಟು ಗಮನವನ್ನ ತಾವು ನೀಡಿದ್ರಿ. ಈಗ ಕಾಳುಮೆಣಸು, ಕಿತ್ತಳೆ ಮಲೆನಾಡಿನ ಭಾಗದ ರೈತರಿಗೆ ವಿಶೇಷವಾಗಿ ಯಾವ ಯೋಜನೆಗಳು ಬರುತ್ತೆ ಸರ್? ಮಲೆನಾಡಿನಲ್ಲಿ ಅವರು ಅಂತರ್ಬೆಳೆಯಾಗಿ ಪ್ರಮುಖವಾಗಿ ಈಗ ಕಾಫಿ ಅನ್ನೋ ಪ್ರಮುಖ ಬೆಳೆ ಇದೆ. ಅದರಲ್ಲಿ ಅಂತರ್ ಬೆಳೆಯಾಗಿ ಕಾಳು ಮೆಣಸನ್ನು ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಅವರಿಗೆ ಈಗಾಗಲೇ ನಾನು ಹೇಳಿದ ರೀತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾಳು ಮೆಣಸು ಪುನಶ್ಚೇತನೆ ಮತ್ತೆ ಕಾಳು ಮೆಣಸು ಪ್ರದೇಶ ವಿಸ್ತರಣೆ ಪಡೆಯಲಿಕ್ಕೆ ಅವಕಾಶ ಇದೆ ಸರ್ ಅವರಿಗೆ. ಅದಲ್ಲದೆ ನಮ್ಮಲ್ಲಿ ಈಗಾಗಲೇ ರಾಷ್ಟೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಯಾರು ಹೊಸ ಪ್ರದೇಶ ವಿಸ್ತರಣೆ ಮಾಡಲಿಕ್ಕೆ ಆಸಕ್ತಿ ಇದ್ದಾರೆ ದೊಡ್ಡ ರೈತರುಗಳು, ಅವ್ರ ಇಲಾಖೆನ ಸಂಪರ್ಕ ಮಾಡಿದರೆ ಅವ್ರಿಗೂ ಸಹ ಗಿಡಗಳು ಕೊಡೋದ್ರ ಜೊತೆಗೆ ಸ್ವಲ್ಪ ಸಹಾಯಧನದ ಅವಕಾಶವೂ ಸಹ ಇದೆ ಸರ್ ಅವರಿಗೆ. ಸೊ ಈ ಕಾಳು ಮೆಣಸು ಪ್ರದೇಶ ವಿಸ್ತರಣೆ ಜೊತೆಗೆ ಕಾಳು ಮೆಣಸು ಪುನಶ್ಚೇತನ ಕಾರ್ಯಕ್ರಮ, ಈ ಎರಡೂ ಕಾರ್ಯಕ್ರಮಗಳನ್ನು ನಾವು ಉದ್ಯೋಗ ಖಾತ್ರಿ ಯೋಜನೆ ಮತ್ತೆ ನಮ್ಮ ರಾಷ್ಟೀಯ ತೋಟಗಾರಿಕಾ ಮಿಷನ್ ಯೋಜನೆ ಮತ್ತೆ ಇನ್ನಿತರ ನಮ್ಮ ರಾಜ್ಯ ವಲಯ ಯೋಜನೆಗಳಡಿಯಲ್ಲಿ ನಾವು ಈಗಾಗಲೇ ಅನುಷ್ಠಾನ ಮಾಡ್ತಾ ಇದ್ದೇವೆ. ಸೊ ಆಸಕ್ತ ರೈತರು ಇಲಾಖೆಯನ್ನು ಸಂಪರ್ಕ ಮಾಡಿದರೆ ಅವರಿಗೆ ಸಂಪೂರ್ಣ ಮಾಹಿತಿ ಇದರ ಬಗ್ಗೆ ಲಭ್ಯ ಆಗ್ತದೆ ಸರ್. ಜೊತೆಗೆ ಈ ಕಿತ್ತಳೆ, ಕೊಡಗು ಕಿತ್ತಳೆ ಈಗ ನಮ್ಮ ಮಲೆನಾಡು ಪ್ರದೇಶದಲ್ಲಿ ವಿಶೇಷವಾಗಿ ರೈತರು ಮುಂದೆ ಬರ್ತಾ ಇದ್ದಾರೆ. ಈಗ ನಮ್ಮ ಹಾನ್ಬಾಳು ಪ್ರದೇಶ ಅಥವಾ ನಮ್ಮ ಕಸಬಾ ಸಕಲೇಶ್ಪುರ ತಾಲೂಕಿನ ವಿವಿಧ ಭಾಗಗಳಲ್ಲಿ ಸಾಕಷ್ಟು ಜನ ರೈತರು ಮುಂದೆ ಬರ್ತಾ ಇದ್ದಾರೆ. ಅದಕ್ಕೆ ನಾವು ಈ ಸಲ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಅವಕಾಶ ಮಾಡಿಕೊಡ್ಬೇಕಂತ ಸರ್ಕಾರಕ್ಕೆ ಮನವಿ ಮಾಡಿದ್ರೆ ಸರ್ಕಾರನೂ ಸಹ ಒಪ್ಕೊಂಡಿದೆ. ಈಗ ಸೊ ಅದಕ್ಕೆ ನಾವು ಈಗಾಗಲೇ ಮನಸ್ಸು ಮಾಡಿ ಅನೇಕ ರೈತನ ಸಂಪರ್ಕ ಮಾಡಿ ಅವರಿಗೆ ತರಬೇತಿ ಕೊಡೋದ್ರ ಜೊತೆಗೆ ಗಿಡಗಳ ಲಭ್ಯತೆ ಎಲ್ಲೆಲ್ಲಿದೆ ಅಂತ, ಈಗಾಗಲೇ ನಮ್ಮ ನರ್ಸರಿಗಳಲ್ಲಿ ಕೆಲವು ನರ್ಸರಿಗಳಲ್ಲಿ ಗಿಡಗಳ ಲಭ್ಯತೆ ಇದೆ ಅಥವಾ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಖಾಸಗಿ ನರ್ಸರಿನ ಸಂಪರ್ಕ ಮಾಡಿ ಅವ್ರ ಕಡೆಯಿಂದಲೂ ಸಹ ಗಿಡಗಳನ್ನು ಸರಬರಾಜು ಮಾಡಿಸಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಸಲ ಕನಿಷ್ಠ ಪಕ್ಷ ಒಂದು 100 ಎಕರೆ ಪ್ರದೇಶದಲ್ಲಿ ಈ ಕೊಡಗು ಕಿತ್ತಳೆಯನ್ನ ವಿಸ್ತರಣೆ ಮಾಡಬೇಕಂತ ಮನಸ್ಸು ಮಾಡ್ತಾ ಇದೀವಿ ಸರ್. ಜೊತೆಗೆ ನಮ್ಗೆ ರೈತರು ಸ್ಪಂದನೆ ಬೇಕಾಗ್ತದೆ, ಇದು ಹೊಸ ಬೆಳೆ, ಜೊತೆಗೆ ಅದನ್ನ ಬೆಳೆದು ಅವರು ನಿರ್ವಹಣೆ ಮಾಡಿಕೊಳ್ಳೋ ಅವಶ್ಯಕತೆನೂ ಸಹ ಇದೆ ಅವರಿಗೆ. ಅವ್ರಿಗೂ ಈಗಾಗಲೇ ನಾವು ಒಂದೊಂದು ಹಳ್ಳಿಗೆ ಒಂದೊಂದು 20-25 ಜನ ರೈತನ ಸಂಪರ್ಕ ಮಾಡಿ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿ ಜೊತೆಗೆ ಯೋಜನೆಯಡಿ ಪಡ್ಕೊಳ್ಳೋದಕ್ಕೆ ಯಾರು ಅರ್ಹರಿದಾರೋ ಅಂತ ರೈತರನ್ನು ಸಹ ಸಂಪರ್ಕ ಮಾಡಿ ನಾವು ಗುರುತು ಮಾಡ್ತಾ ಇದ್ದೇವೆ. ಸೊ ಈ ಮಲೆನಾಡು ಭಾಗಕ್ಕೆ ಕಾಳು ಮೆಣಸು ವಿಶೇಷವಾಗಿ, ಜೊತೆಗೆ ಕೊಡಗು ಕಿತ್ತಳೆ, ಅದ್ರ ಜೊತೆಗೆ ಬೇರೆ ಬೆಳೆಗಳು, ಈಗ ಬೇರೆ ನಮ್ದು ಮೈನರ್ ಫ್ರೂಟ್ಸ್ ಬೆಳೆಗಳು, ಉದಾಹರಣೆಗೆ ನಮ್ಮ ರಾಂಬುತಾನ್ ಅಥವಾ ಮ್ಯಾಂಗೋಸ್ಟೀನ್, ಈ ರೀತಿಯ ಹಣ್ಣಿನ ಬೆಳೆಗಳು, ಅಪ್ರಧಾನ ಹಣ್ಣಿನ ಬೆಳೆಗಳು, ಈ ರೀತಿಯ ಬೆಳೆಗಳನ್ನು ಸಹ ನಾವು ಅನೇಕ ಯೋಜನೆಗಳ ಮೂಲಕ ಅನುಷ್ಠಾನ ಮಾಡ್ತಾ ಇದ್ದೇವೆ. ಸೊ ರೈತರು ಈ ಎಲ್ಲ ಮಾಹಿತಿಗಳನ್ನ ಇಲಾಖೆನ ಸಂಪರ್ಕ ಮಾಡಿ ಸ್ವಲ್ಪ ಮಾಹಿತಿ ತಿಳಿದುಕೊಂಡ್ರೆ ಉಪಯೋಗ ಪಡೆದುಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಸರ್, ಹೂವಿನ ಬೆಳೆಗಳ ಬೇಸಾಯ ಹಾಸನ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತಿದ್ರೆ? ಹೌದು ಸರ್, ತಾವು ಹೇಳಿದ್ದು ಸಮಂಜಸ ಆಗಿದೆ ಸರ್. ಈಗಾಗಲೇ ನಾವು ಅನೇಕ ಹೂವಿನ ರೈತರುಗಳನ್ನ ಭೇಟಿ ಮಾಡಿದ್ದೇವೆ. ಸೊ ನಮ್ಮಲ್ಲಿ ಗುಲಾಬಿ ಬೆಳೆಯನ್ನ ತೋಟಗಳ ಮಧ್ಯೆ ಮತ್ತೆ ನಮ್ಮ ಈ ಪಾಲಿ ಮನೆಗಳಲ್ಲಿ ಗುಲಾಬಿ ಬೆಳೆಗಳು ಬೆಳೆದು ಸಾಕಷ್ಟು ಜನ ರೈತರು ನಮ್ಮ ಬೆಂಗಳೂರಿಗೆ ಈಗಾಗಲೇ ಸಾಗಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಚೆಂಡು ಹೂವು ಮತ್ತೆ ಬೇರೆ ಬೇರೆ ಸೇವಂತಿಗೆ ಹೂವು ಅರಕಲಗೂಡು ತಾಲೂಕಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಮತ್ತೆ ಚನ್ನರಾಯಪಟ್ಟಣ ತಾಲೂಕಿನ ಕೆಲವು ಭಾಗಗಳಲ್ಲಿ, ಅರಸೀಕೆರೆ ತಾಲೂಕಿನ ಕೆಲವು ಭಾಗಗಳಲ್ಲಿ, ಮತ್ತೆ ವಿಶೇಷವಾಗಿ ನಮ್ಮ ಜಾವಗಲ್ ಹಳೇಬೀಡು ಜಾವಗಲ್ ಪ್ರದೇಶಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಸರ್. ಚೆಂಡು ಹೂವು ಒಂದು ಗುತ್ತಿಗೆ ಆಧಾರದಲ್ಲಿ ಬೆಳೆದು ಒಂದು ಕಂಪನಿಗೆ ಸರ್ಬರಾಜ್ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ರೆಡ್ ಸಾಲ್ವಿಯಾ ಕೆಂಪು ಸಾಲ್ವಿಯಾ ಹೂಗಳನ್ನು ಬೆಳೀತಾ ಇದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಸರ್. ಎಲ್ಲ ಮನೆಗಂಡು ಇಲಾಖೆ ಈ ಸಲ ವಿಶೇಷವಾಗಿ ಅವರಿಗೆ ಈ ಹೂವಿನ ಬೆಳೆಗೆ ಅನುಕೂಲವಾಗಿ ಸಾಗಾಣಿಕೆ ಮಾಡಲಿಕ್ಕೆ ಅನುಕೂಲವಾಗಿ ವಾಹನದ ವ್ಯವಸ್ಥೆ ಅನುಕೂಲ ಮಾಡಿಕೊಳ್ಳೋದಕ್ಕೆ, ಜೊತೆಗೆ ಅವರಿಗೆ ಪ್ಯಾಕ್ ಹೌಸ್ಗಳನ್ನು ನೀಡುವಂತದ್ದು, ಜೊತೆಗೆ ಅವರಿಗೆ ಯಾರು ರೈತರು ಸಂರಕ್ಷಣೆ ಬೇಸಾಯದ ಅಡಿಯಲ್ಲಿ ಪಾಲಿ ಮನೆ ಅಡಿಯಲ್ಲಿ ಮಾಡಲಿಕ್ಕೆ ಆಸಕ್ತಿ ಇದ್ದಾರೆ ಅವರಿಗೆ ಪಾಲಿ ಮನೆಗಳನ್ನ ನೀಡುವಂತದ್ದು, ಜೊತೆಗೆ ಕೆಲವೊಬ್ಬರು ರೈತರು ಗುಲಾಬಿ ಹೂವನ್ನ ಬೆಳೆದು ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಟ್ಟು ಅದನ್ನ ಬೆಂಗಳೂರಿನ ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಸೆಂಟರ್ಗೆ ಕಳಿಸ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಸೆಂಟರ್ ಹೆಬ್ಬಾಳದಲ್ಲಿದೆ ಸರ್, ಅಲ್ಲಿಗೆ ಹೂವನ್ನ ಕಳಿಸ್ತಾ ಇದ್ದಾರೆ ಆಕ್ಷನ್ ಮಾಡಲಿಕ್ಕೆ. ಸೊ ಅಂತ ರೈತರಿಗೆ ನಾವು ನಮ್ಮ ರಾಷ್ಟೀಯ ತೋಟಗಾರಿಕಾ ಮಿಷನ್ ಯೋಜನೆ ಮೂಲಕ ಈ ಕೋಲ್ಡ್ ಸ್ಟೋರೇಜ್ ಅನ್ನ ನೀಡಿ 4-5 ದಿವಸ ಕಟಾವು ಮಾಡಿದ್ದನ್ನ ಒಟ್ಟಿಗೆ ಸಂಗ್ರಹಣೆ ಮಾಡಿ ಸ್ಟೋರ್ ಮಾಡಿ ನಂತರ ಅದನ್ನ ಬೆಂಗಳೂರಿಗೆ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಸೊ ರೀತಿ ಅವರಿಗೆ ಕೋಲ್ಡ್ ಸ್ಟೋರೇಜ್ಗಳು, ಸೊ ಅನೇಕ ಸಮಗ್ರವಾಗಿ ಹೂ ಬೆಳೆಗಳನ್ನ ಜಿಲ್ಲೆಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಏನೆಲ್ಲ ಬೇಕು ಎಲ್ಲಾ ಯೋಜನೆಗಳನ್ನು ರೂಪಿಸಿ ನಮ್ಮ ರಾಷ್ಟೀಯ ತೋಟಗಾರಿಕಾ ಮಿಷನ್ ಯೋಜನೆ ಇನ್ನಿತರ ರಾಜ್ಯ ವಲಯ ಯೋಜನೆಗಳಡಿಯಲ್ಲಿ ನಾವು ಅನುಷ್ಠಾನ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನ ಮಾಡ್ತಾ ಇದ್ದೇವೆ. ರೈತರು ಇಲಾಖೆಯನ್ನು ಸಂಪರ್ಕ ಮಾಡಿ ಮಾಹಿತಿ ಪಡೆಯಲಿಕ್ಕೆ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಯೋಗೇಶ್ ಅವರೇ, ಇದಲ್ಲ ಇನ್ನೂ ಏನಾದರೂ ಪ್ರಧಾನವಾದ ಯೋಜನೆಗಳಿದ್ದಾವ? ಇಷ್ಟು ಪ್ರಧಾನ ಯೋಜನೆಗಳು ಇದಲ್ಲೇ ಈಗಾಗಲೇ ನಮ್ದು ಬಹಳ ಹಳೆಯ ಯೋಜನೆ ಅಂತ ಹೇಳ್ಬಹುದು, ನಮ್ಮ ಹನಿ ನೀರಾವರಿ ಯೋಜನೆ. ಸೊ ಹನಿ ನೀರಾವರಿ ಯೋಜನೆ ಬಹಳ ಒಂದು ಪ್ರಮುಖ ಯೋಜನೆ, ನೀರಿನ ಉಳಿತಾಯ ಮಾಡೋದ್ರಲ್ಲಿ ಮತ್ತೆ ನಮ್ಮ ತೋಟಗಾರಿಕಾ ಬೆಳೆಗಳ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡೋದ್ರಲ್ಲಿ ಹನಿ ನೀರಾವರಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಸರ್. ಯಾಕಂದ್ರೆ ಈಗಾಗಲೇ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು 50-60 ಭಾಗ ಅಥವಾ 60-65 ಭಾಗ ಅಂತ ಹೇಳಿದ ಭೂಮಿ ಬೋರ್ವೆಲ್ ನೀರುಗಳ ಮೇಲೆ ಅವಲಂಬಿತ ಆಗಿದೆ. ಕೊಳವೆ ಬಾವಿ ಅಥವಾ ಬೋರ್ವೆಲ್ ನೀರು, ರೈತರು ಈ ನೀರನ್ನ ಬಹಳ ಮಿತ ವಾಗಿ ಬೆಳೆಸಬೇಕಾಗ್ತದೆ. ಯಾಕಂದ್ರೆ ಹೆಚ್ಚಿಗೆ ಪ್ರಮಾಣದಲ್ಲಿ ಬೆಳೆಸಿದ್ರೆ 2 ವರ್ಷ ಬರುವಂತ ನೀರು ಒಂದೇ ವರ್ಷಕ್ಕೆ ಅಥವಾ ಒಂದೇ ಸೀಸನ್ ಗೆ ಖಾಲಿ ಆಗ್ತದೆ. ನಮ್ಮ ರೈತರುಗಳು ಈ ನೀರನ್ನ ದುಂದುವೆಚ್ಚ ಮಾಡೋದು ಅಂತ, ದುಂದುವೆಚ್ಚ ಮಾಡೋದನ್ನ ಬಿಟ್ಟು ಅವರ ಬೆಳೆಗಳಿಗೆ ಎಷ್ಟು ನೀರು ಬೇಕು ಅಷ್ಟನ್ನ ಹನಿ ನೀರಾವರಿ ಮೂಲಕ ಅವರಿಗೆ ಕೊಟ್ರೆ ಬೆಳೆಯಲ್ಲಿ ಉತ್ಪಾದನೆಯೂ ಸಹ ಜಾಸ್ತಿ ಆಗ್ತದೆ, ನೀರಿನ ಉಳಿತಾಯನೂ ಜಾಸ್ತಿ ಆಗ್ತದೆ, ಮತ್ತೆ ಮಣ್ಣಿನ ಸವಕಳಿಯನ್ನು ನಾವು ತಡೀಬಹುದು. ಸೊ ಇಷ್ಟು ಅನುಕೂಲಗಳಿದೆ. ಸೊ ನೀರಾವರಿಗೆ ಇಲಾಖೆ ಮೂಲಕ ಈಗಾಗಲೇ ಸಾಕಷ್ಟು ಜನ ರೈತರು ಅರ್ಜಿ ಸಲ್ಲಿಸಿದ್ದಾರೆ, ಈಗಾಗಲೇ ಸಾಕಷ್ಟು ರೈತರಿಗೆ ಅವೇರ್ನೆಸ್ ಇದೆ ಇದ್ರ ಬಗ್ಗೆ, ಸಾಕಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ. ನಮ್ಗೆ ಅರ್ಜಿ ಸಲ್ಲಿಸಿದ ರೈತರುಗಳಿಗೆ ಸಹಾಯಧನ ಕೊಡ್ಲಿಕ್ಕೆ ಕೋಟಿಗಟ್ಟಲೆ ನಮ್ಗೆ ಅನುದಾನ ಬೇಕಾಗ್ತದೆ ಸರ್. ಅದು ಆದ್ರೂ ನಮ್ಮ ಸರ್ಕಾರದ ಮಟ್ಟದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಹಾಯಧನವನ್ನು ರೈತರಿಗೆ ಕೊಡ್ತಾ ಇದ್ದೇವೆ. ಸಾಕಷ್ಟು ದೊಡ್ಡ ಪ್ರಮಾಣ ರೈತರು ಇದರ ಉಪಯೋಗವನ್ನು ಮಾಡ್ಕೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಒಟ್ಟುಗೂಡಿ ಯಾರು ಹನಿ ನೀರಾವರಿನ ಅಳವಡಿಸಿಕೊಳ್ತಾರೋ ಅವ್ರಿಗೆ 90% ಸಹಾಯಧನವನ್ನ ಕೊಡ್ಲಿಕ್ಕೆ ಯೋಜನೆ ರೂಪಿಸಿದ್ದಾರೆ. ಈಗಾಗಲೇ ಸಹಾಯಧನ ಕೊಡ್ತಾ ಇದ್ದೇವೆ, ಅದ್ರ ಸದುಪಯೋಗನ ಸಹ ಪಡ್ಕೊಳ್ಬೇಕಾಗ್ತದೆ. ಸಹಾಯಧನ ಅನ್ನೋದಕ್ಕಿಂತ ಹನಿ ನೀರನ್ನು ಅಳವಡಿಸ್ಕೊಂಡ್ರೆ ಅವ್ರಿಗೆ ಬೆಳೆಯನ್ನ ಬೆಳಿಲಿಕ್ಕೆ ಉತ್ಪಾದನೆ ಮಾಡಲಿಕ್ಕೆ ಮತ್ತೆ ಏನು ನಾವ್ ಹೇಳ್ತೀವಲ್ಲ ಈ ಸ್ವಾಭಾವಿಕ ರಿಸೋರ್ಸ್ ಗಳನ್ನ ನಾವು ಉಳಿಸಿ ಬೆಳೆಸೋದಕ್ಕೆ ಬಹಳ ಅನುಕೂಲ ಆಗ್ತದೆ. ಸಮಗ್ರ ಕೃಷಿಯ ಒಂದು ಭಾಗವಾಗಿ ತೋಟಗಾರಿಕಾ ಬೆಳೆಗಳನ್ನ ಇಟ್ಕೊಂಡ್ರೆ ಸುಸ್ಥಿರವಾದ ಆದಾಯವನ್ನ ಪಡ್ಕೊಳ್ಳೋದಕ್ಕೆ ರೈತನಿಗೆ ನೆರವಾಗುತ್ತೆ ಎನ್ನುವ ಮಾಹಿತಿಯನ್ನ ತಾವು ಬಹಳ ವಿವರವಾಗಿ ಹೇಳಿದ್ರಿ. ಯೋಗೀಶ್ ಅವರ, ಈಗ ಬಹಳಷ್ಟು ಇಲಾಖೆಯ ಸೌಲಭ್ಯಗಳ ಬಗ್ಗೆ ರೈತರು ಮಾಹಿತಿಯನ್ನ ಪಡೆಯೋದಕ್ಕಾಗ್ಲಿ ಅಥವಾ ಅರ್ಜಿಗಳನ್ನ ಸಲ್ಲಿಸೋದಕ್ಕಾಗ್ಲಿ ವ್ಯವಸ್ಥೆ ಏನಿದೆ, ಎಲ್ಲಿ ಯಾರನ್ನ ಸಂಪರ್ಕ ಮಾಡಿ? ಮೊದಲಿಗೆ ಪ್ರತಿ ತಾಲೂಕಿನಲ್ಲೂ ನಮ್ಮ ತೋಟಗಾರಿಕಾ ಇಲಾಖೆಯ ಕಚೇರಿಗಳಿದೆ, ಪ್ರತಿ ತಾಲೂಕಿನಲ್ಲೂ ಇದೆ. ಅವರನ್ನ ಸಂಪರ್ಕ ಮಾಡಿದ್ರೆ ಅಲ್ಲಿ ಹಿರಿಯ ಸಹಾಯಕ ನಿರ್ದೇಶಕರು ನಮ್ಮ ಇಲಾಖೆ ಕೆಲಸ ಮಾಡ್ತಾ ಇರ್ತಾರೆ, ಅವ್ರನ್ನ ಸಂಪರ್ಕ ಮಾಡಿದ್ರೆ ಅವರಿಗೆ ಮಾಹಿತಿ ಹೆಚ್ಚಿಗೆ ಪ್ರಮಾಣದಲ್ಲಿ ಮಾಹಿತಿ ಸಿಗುತ್ತೆ. ಜೊತೆಗೆ ನಮ್ಮ ಪ್ರತಿ ರೈತ ಸಂಪರ್ಕ ಕೇಂದ್ರದಲ್ಲೂ ಸಹ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಿದ್ದಾರೆ, ಅವರನ್ನ ಸಂಪರ್ಕ ಮಾಡಿದ್ರೂ ಸಹ ಅವರಿಗೆ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿ ಲಭ್ಯ ಆಗ್ತದೆ. ಜಿಲ್ಲಾ ಮಟ್ಟದಲ್ಲಿ ನಮ್ಮ ಕಚೇರಿ ಇದೆ, ಸಂತೆಪೇಟೆಯಲ್ಲಿ ನಮ್ಮ ಇಲಾಖೆ ಕಚೇರಿ ಇದೆ, ಇಲ್ಲೂ ಸಹ ಸಂಪರ್ಕ ಮಾಡಿದ್ರೆ ನಾವು ಅವರಿಗೆ ಮಾಹಿತಿಯನ್ನು ನೀಡುತ್ತೇವೆ. ಒಟ್ಟು ಸಮಗ್ರವಾಗಿ ನಮ್ಮ ಇಲಾಖೆಗೆ ಎಲ್ಲಾ ಕಡೆನೂ ಇದೆ. ಈಗ ತಾಲೂಕು ಮಟ್ಟ, ಹೋಬಳಿ ಮಟ್ಟ ಮತ್ತೆ ಜಿಲ್ಲಾ ಮಟ್ಟ ಎಲ್ಲ ಕಚೇರಿಗಳನ್ನ ಸಂಪರ್ಕ ಮಾಡಿದರೆ ಅವರಿಗೆ ಮಾಹಿತಿಯನ್ನು ನಾವು ಯಾವ ಸಮಯದಲ್ಲಿ ಅವರು ನೀಡಲಿಕ್ಕೆ ಸಿದ್ಧರಿದ್ದೇವೆ. ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ರೈತರಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತ ಏನಾದ್ರು ಅನಿಸಿದ್ರೆ ತಮ್ಮನ್ನ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಯೋಗೀಶ್? ಹೌದು ಸರ್, ನಮ್ದು ಮೊಬೈಲ್ ದೂರವಾಣಿ ಸಂಖ್ಯೆ ಕನ್ನಡದಲ್ಲಿ ಹೇಳಿ ದಯವಿಟ್ಟು. 9489992223. ಇನ್ನೊಮ್ಮೆ ಹೇಳ್ತೀರಾ? 9489992223. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9489892223. ಒಳ್ಳೆಯದು ಯೋಗೀಶ್ ಅವರ, ಇದುವರೆಗೂ ತೋಟಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನ ನೀಡಿದ್ರಿ. ಕೃಷಿಕರು ಇಲಾಖೆಯ ಸೌಲಭ್ಯವನ್ನ ಬಳಸಿಕೊಳ್ಳಿ ಅಂತ ನಾವು ಆಶಿಸುತ್ತೇವೆ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್.